ಥಯೋಮೆಥೋಕ್ಸಾಮ್ 25WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು. ಇನ್ನು ಭತ್ತವನ್ನು ಬೆಳೆದಂಥ ರೈತ ಬಂದವರು ಗಮನಿಸಬೇಕು, ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೇನೊಣ ಹತೋಟಿ ಮಾಡಲಿಕ್ಕೆ 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25EC ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ 5SC ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಅಥವಾ 10 KG ಕಾರ್ಬೋಫ್ಯೂರಾನ್ 3G ಹರಳನ್ನು ಎಕರೆಗೆ ಹಾಕಬೇಕು. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಹತೋಟಿಗಾಗಿ ಮುಂಜಾಗ್ರತಾ ಕ್ರಮವಾಗಿ ಟ್ರಿಪ್ಲಾಕ್ಸಿಸ್ಟ್ರಾಬಿನ್ ಮತ್ತು ಟೆಬಿಕೊನೋಜೋಲ್ 1.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಮೆಣಸಿನಕಾಯಿಯನ್ನು ಬೆಳೆದಂಥ ರೈತ ಬಾಂಧವರು ಮೆಣಸಿನಕಾಯಿಯಲ್ಲಿ ಥ್ರಿಪ್ಸ್ ನುಸಿ ರಸ ಇರತಕ್ಕಂಥ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿ ಹಾಕಬೇಕು. ಅಥವಾ 0.3 ಗ್ರಾಂ ಡೈನ್ಯೂಟೈಫ್ಯೂರಾನ್ 20SD ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ 5SC ಅಥವಾ 1.7 ಮಿಲಿಲೀಟರ್ ಡೈಮಿಥೋವೇಟ್ 30EC ಅಥವಾ 1 ಗ್ರಾಂ ಅಸಿಪೇಟ್ 75SP ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಮೆಣಸಿನಕಾಯಿಯಲ್ಲಿ ಕಾಯಿ ಕೊರಿಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75WP ಅಥವಾ 4 ಗ್ರಾಂ ಕಾರ್ಬಿಲ್ 50WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡೋಸೈಲೋತ್ರಿನ್ 4.9SC ಅಥವಾ 0.75 ಮಿಲಿಲೀಟರ್ ನವಲೂರಾನ್ 10EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಸೂರ್ಯಕಾಂತಿಯನ್ನು ಬೆಳೆದಂಥ ರೈತ ಬಾಂಧವರು ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪ ಒಂದು ಕೀಡೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸೂರ್ಯಕಾಂತಿ ತಲೆಬಾಗಿದಂಥ ಹೂಗಳನ್ನು ಅಥವಾ ತಲೆಬಾಗಿದಂಥ ಹೂಗಳಲ್ಲಿ ಲಾರ್ವಾಗಳನ್ನು ಹಸ್ತವದಿಂದ ಅಥವಾ ಕೈಯಿಂದ ಆರಿಸಿ ಅವುಗಳನ್ನು ಸಂಗ್ರಹಿಸಿ ಹತೋಟಿ ಮಾಡೋದು ಒಳ್ಳೆಯದು. ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗಾಗಿ 1 ಮಿಲಿಲೀಟರ್ ಡೈಫೆನ್ಕೊನೋಜೋಲ್ 25EC ಅಥವಾ 0.5 ಗ್ರಾಂ ಮೈಕ್ಲೋಬ್ಯೂಟಾನಿಲ್ 10WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಾನುವಾರು ಸಾಕಾಣಿಕೆದಾರರು ಗರ್ಭ ಧರಿಸಿದ ಹಾಲು ಕೊಡ್ತಕ್ಕಂಥ ಮಿಶ್ರತಳಿ ರಾಸುಗಳಲ್ಲಿ 7ನೇ ತಿಂಗಳಿಂದ ನಿಧಾನವಾಗಿ ಹಾಲಿಂಡುವುದನ್ನು ಕಡಿಮೆ ಮಾಡಬೇಕು ಅಥವಾ ಹಾಲಿಂಡುವುದನ್ನು ನಿಲ್ಲಿಸಬೇಕು. ಕೆತ್ತಲನ್ನು ಬತ್ತಿಸುವುದರಿಂದ ಕರು ಹಾಕಿದ ನಂತರ ಹಾಲಿನ ಇಳುವರಿಯನ್ನು ನಾವು ಈ ಒಂದು ರಾಸುಗಳಲ್ಲಿ ಹೆಚ್ಚಿಗೆ ಮಾಡಬಹುದು. ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರ ಅಂದರೆ ಒಣ ಮೇವು, ಹಸಿರು ಮೇವು ಮತ್ತು ದಾನಿ ಮಿಶ್ರಣಗಳನ್ನು ಸಮಸಮವಾಗಿ ಕೊಡಬೇಕು. ಇವುಗಳನ್ನು ಈ ರೀತಿ ತಿನ್ನಿಸುವುದರಿಂದ ಹಾಲಿನ ಉತ್ಪಾದನೆಯನ್ನು ನಾವು ಹೆಚ್ಚಿಗೆ ಮಾಡಬಹುದು. ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ. ರೈತ ಬಾಂಧವರೇ, ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕಡಲೆಕಾಳು 5206 ರೂಪಾಯಿಗಳು, ಹೆಸರುಕಾಳು 5905 ರೂಪಾಯಿಗಳಿಂದ 6551 ರೂಪಾಯಿಗಳು, ನೆಲಗಡಲೆ ಶೇಂಗಾ 3333 ರೂಪಾಯಿಗಳಿಂದ 5168 ರೂಪಾಯಿಗಳು, ಈರುಳ್ಳಿ 310 ರೂಪಾಯಿಗಳಿಂದ 1700 ರೂಪಾಯಿಗಳು, ಭತ್ತ 1259 ರೂಪಾಯಿಗಳಿಂದ 1759 ರೂಪಾಯಿಗಳು, ಸೂರ್ಯಕಾಂತಿ 4500 ರೂಪಾಯಿಗಳಿಂದ 5709 ರೂಪಾಯಿ, ಕೆಂಪು ತೊಗರಿ 4545 ರೂಪಾಯಿಗಳಿಂದ 6259 ರೂಪಾಯಿಗಳು. ಮಾನ್ವಿ ಮಾರುಕಟ್ಟೆಯ ಪೇಟೆ ಧರಣ ಹೀಗಿವೆ. ಭತ್ತ ಹೊಸ ಸೋನಮಸೂರಿ 1200 ರೂಪಾಯಿಗಳು, ಭತ್ತ ಹಳೆ ಸೋನಮಸೂರಿ 2220 ರೂಪಾಯಿಗಳಿಂದ 2260 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಒಣಮೆಣಸಿನಕಾಯಿ 8000 ರೂಪಾಯಿಗಳು, ಭತ್ತ ಕಾವೇರಿ ಸೋನ 1740 ರೂಪಾಯಿಗಳಿಂದ 1950 ರೂಪಾಯಿಗಳು, ಭತ್ತ ಹಳೆಯದು 2000 ರೂಪಾಯಿಗಳಿಂದ 2084 ರೂಪಾಯಿಗಳು, ಭತ್ತ ಹಳೆ ಸೋನ ಮಸೂರಿ 2148 ರೂಪಾಯಿಗಳಿಂದ 2533 ರೂಪಾಯಿಗಳು. ರೈತ ಬಾಂಧವರೇ, ಇವು ಈ ದಿನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪೇಟೆ ದರಗಳು. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,